ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗ ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಾವು ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ನಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ಅನುಷ್ಠಾನದಲ್ಲಿ ಪಾರದರ್ಶಕತೆಗೆ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ, ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 2028 ಒಳಗೆ ಕ್ವಾಂಟಮ್ ಸಿಟಿ ಗಮನಾರ್ಹ ಪ್ರಗತಿ ಸಾಧಿಸುವ ಗುರಿ, ಸಚಿವ ಎನ್ಎಸ್ ಬಸವರಾಜು. ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಮಕ್ಕಳಲ್ಲಿ ಯೋಗ ಕಲಿಕೆ, ಈ ವಿಷಯವಾಗಿ ಯೋಗ ತಜ್ಞ ಗೋಪಾಲಕೃಷ್ಣ ದೇಲಂಪಾಡಿ ಇವರೊಂದಿಗೆ ಸಂದರ್ಶನ. ಮಕ್ಕಳು ಭಿನ್ನವಾದಂತಹ ಒಂದು ಪರಿಸರದಲ್ಲಿ ಇವತ್ತು ಇದ್ದಾರೆ. ಕಲಿಯುವಂತಹದ್ದು ಎನ್ನುವಂತಹದ್ದು 4 ಗೋಡೆಗೆ ಸೀಮಿತವಾಗಿಲ್ಲ, ಭಿನ್ನವಾದಂತಹ ಒಂದು ಸಂದರ್ಭಗಳು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಯೋಗದ ಒಂದು ಮಹತ್ವ ಏನು? ಯೋಗ ಮೂಲತಃ ಒಂದು ಆಧ್ಯಾತ್ಮಿಕ ಅನುಶಾಸನವಾಗಿದೆ. ಇದು ವಿಶೇಷವಾಗಿ ವಿಜ್ಞಾನದ ಕಲೆಯಾಗಿದೆ, ಉತ್ತಮ ಜೀವನ ಶೈಲಿಯ ಕಲೆಯಾಗಿದೆ. ಈಗಾಗಲೇ ತಾವು ಹೇಳಿದಂತೆ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ನಮಗೆ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪರಿಚಯ ಮಾಡಿಕೊಟ್ಟಂತಹ ಋಷಿ ಮುನಿ ಪತಂಜಲಿ ಅವರು ತಮ್ಮ ಪಾತಂಜಲ ಯೋಗದರ್ಶನದಲ್ಲಿ ಅಷ್ಟಾಂಗ ಯೋಗ ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ 8 ಮೆಟ್ಟಲು. ಇದರಲ್ಲಿ ಯಮ ನಿಯಮ ಅಂದರೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಮಾರಲ್ ಕರೇಜ್, ಅವನ ನೈತಿಕ ಬಲ ಸುಧಾರಣೆ. ಆಮೇಲೆ ಆಸನ, ದೇಹದ ಒಳಗಿನ ಅಂಗಕ್ಕೆ ವ್ಯಾಯಾಮ, ರಕ್ತ ಸಂಚಾರ, ರಕ್ತ ಪರಿಚನೆ, ನಮ್ಮ ದೇಹದಲ್ಲಿ ದುಗ್ಧನಾಳ ರಸಗಂಧ ಲಿಂಫ್ಯಾಟಿಕ್ ಸಿಸ್ಟಮ್ ಹೇಳ್ತೇವೆ, ಅಂದರೆ ರೋಗ ನಿರೋಧ ಶಕ್ತಿ ನಮ್ಮ ದೇಹದಲ್ಲೇ ಇದೆ. ಅದು ನಾನು ದೈಹಿಕ ಚಟುವಟಿಕೆ ಮಾಡಿದ ತಕ್ಷಣ, ಅದರಲ್ಲಿ ವಿಶೇಷವಾಗಿ ಯೋಗಾಸನಗಳು ಮಾಡಿದ ಕೂಡಲೇ ಆ ರೋಗ ನಿರೋಧ ಶಕ್ತಿ ಹೆಚ್ಚಾಗುತ್ತದೆ, ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತದೆ. ಮತ್ತೆ ಪ್ರಾಣಾಯಾಮ 4ನೇ ಮೆಟ್ಟಿಲು, ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಅಂದರೆ ಬ್ರೆತ್ ಕಂಟ್ರೋಲ್, ನಮ್ಮ ಶ್ವಾಸ ಪ್ರಚ್ಛ್ವಾಸ ಗತಿರ್ವಿಚ್ಛೇದ ಪ್ರಾಣಾಯಾಮ, ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುದಿಲ್ಲ. ಇಲ್ಲಿ ತಾವು ಹೇಳಿದಾಗೆ ಇಲ್ಲಿ ಮುಖ್ಯವಾಗಿ ಆ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. ಅದು ನಮಗೆ ಈ ಮನಸ್ಸಿನ ಏಕಾಗ್ರತೆ, ಸ್ಥಿರತೆಗೆ, ಚಂಚಲತೆ ನಿವಾರಣೆಗೆ, ಹೆಚ್ಚಿನ ಆಮ್ಲಜನಕ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೋಗಲಿಕ್ಕೆ ಈ ಪ್ರಾಣಾಯಾಮ ಸಹಕಾರಿ. ಪ್ರತ್ಯಾಹಾರ, ಪಂಚೇಂದ್ರಗಳ ಹತೋಟಿ, ನಮ್ಮ ಪಂಚೇಂದ್ರಗಳ ಹತೋಟಿ ಇದ್ರೆ ಬಹಳ ನಮ್ಮ ಜೀವನ ಶೈಲಿ ಉತ್ತಮಗೊಳ್ಳಿಕ್ಕೆ ಸುಲಭವಾಗ್ತದೆ. ಮತ್ತೆ ಪ್ರತ್ಯಾಹಾರ, ಧಾರಣ, ಏಕಾಗ್ರತೆ. ಮತ್ತೆ 7ನೇ ಮೆಟ್ಟಿಲೇ ಧ್ಯಾನ, ತಲ್ಲಿನತೆ, ಸ್ವಪರಿಚಯ, ಮನಸ್ಸಿಗೆ ಆಳ ವಿಶ್ರಾಂತಿ, ರಿಲ್ಯಾಕ್ಸ್, ರಿಲೀಸ್. ಆಮೇಲೆ ಸಮಾಧಿ, ನಿರಾಳ, ನಿರ್ಮಳ, ನಿಶ್ಚಿಂತ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಹೇಗೆ ಸಾಧನೆ ಮಾಡಲಿಕ್ಕೆ, ತಾವು ಹೇಳಿದಾಗೆ ವಿದ್ಯಾರ್ಥಿಗಳ ಏಕಾಗ್ರತೆ, ಆರೋಗ್ಯ ರಕ್ಷಣೆಗೆ, ಆರೋಗ್ಯ ಪಾಲನೆಗೆ ಯೋಗ ಸಹಕಾರಿಯಾಗುತ್ತದೆ. ಈಗ ಕಾನ್ಸಂಟ್ರೇಷನ್ ಅಥವಾ ಒಂದು ಏಕಾಗ್ರತೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹೇಳುವಂತಹದ್ದು ಕಠಿಣ ವಿಷಯಗಳು ಬಂದಾಗ, ಈಗ ಮ್ಯಾಥಮೆಟಿಕ್ಸ್ ಇರಬಹುದು ಅಥವಾ ಸೈನ್ಸ್ ಇರಬಹುದು, ಹೆಚ್ಚು ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಇರುವುದಿಲ್ಲ ಅಂತ. ಸುಲಭದ ಪಾಠ ಅಂದ್ರೆ ಹಾರಿಸಿ ಬಿಡುವ ಅಂತ. ಏಕಾಗ್ರತೆ ಅಂದ್ರೆ ಏನು, ಇದನ್ನ ಹೇಗೆ ಕಂಡುಕೊಳ್ಳುವಂತಹದ್ದು? ಅಂದ್ರೆ ಇಲ್ಲಿ ಏಕಾಗ್ರತೆ ಹೇಳಿದ್ರೆ ನಮ್ಮ ಮನಸ್ಸನ್ನು ಒಂದೇ ವಿಷಯದ ಕಡೆ ಕೇಂದ್ರೀಕೃತಗೊಳಿಸುದು. ಈಗ ನೀವು ನನಗೊಂದು ಪ್ರಶ್ನೆ ಕೇಳಿ, ಆಗ ನಾನು ಫುಲ್ ಫೋಕಸ್ ಇರಬೇಕು. ಏನು ಪ್ರಶ್ನೆ ಹೇಳ್ತಾ ಇದ್ದೀರಿ, ಏನು ಕೇಳಿ, ಅದನ್ನೆಲ್ಲ ನನಗೆ ಫುಲ್ ಕೇಳುವಂತಹ ಏಕಾಗ್ರತೆ ಬೇಕು. ಈಗ ಪ್ರವಚನ ಆಗಲಿ ಅಥವಾ ಲೆಕ್ಚರ್ಸ್ಗಳಾಗಲಿ, ಉಪಾಧ್ಯಾಯರಾಗಲಿ, ಟೀಚರ್ಸ್ ಆಗಲಿ, ಪಾಠ ಮಾಡುವಾಗ ಅದನ್ನು ಫುಲ್ ಫೋಕಸ್ ಬೇಕು. ಏಕಾಗ್ರತೆ ಬೇಕು. ಅದು ಯಾಕೆ ಆಗ್ತಾ ಇಲ್ಲ, ನಮ್ಮ ಮನಸ್ಸಲ್ಲಿ ಹಲವು ಚಿಂತೆಗಳಿವೆ, ಯೋಚನೆಗಳಿವೆ, ಅಥವಾ ಇನ್ನೇನು ಬೇರೆ ಬೇರೆ ಕಾರಣಗಳಿವೆ, ಅದೆಲ್ಲ ಪರಿಹಾರಕ್ಕೆ ಯೋಗ ಸಹಕಾರಿಯಾಗುತ್ತದೆ. ಆದರೆ ಈ ಯೋಗದಲ್ಲಿ ನಮ್ಮ ಬ್ರೈನಲ್ಲಿ ನಾಲ್ಕು ಭಾಗ ಇದೆ, ಮುಮ್ಮೆದುಳು, ಹಿಮ್ಮೆದುಳು, ಪಾರ್ಶ್ವಮೆದುಳು, ಸ್ಪರ್ಶ. ಮುಮ್ಮೆದುಳು ನನ್ನ ಚಟುವಟಿಕೆ ಎಲ್ಲ ರೆಕಾರ್ಡ್ ಮಾಡ್ತಾ ಇದೆ, ಹಿಮ್ಮೆದುಳು ಅಂದರೆ ಆಕ್ಸಿಪಿಟಲ್ ಲೋಬ್ ಅಂದರೆ ಅದು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ತಾ ಇರ್ತದೆ, ಪಾರ್ಶ್ವ ಟೆಂಪರರಿ ಲೋಬ್ ಅಂತೇಳಿ ಅದು ಕೇಳುದು, ಈ ಲೆಕ್ಚರ್ಸ್ಗಳು ಏನು ಪಾಠ ಮಾಡ್ತದೆ ಅದೆಲ್ಲ ಇಲ್ಲಿ ರೆಕಾರ್ಡ್ ಆಗಿ ಕೇಳ್ತಾ ಇರ್ತದೆ, ಅದೆಲ್ಲ ವೀಕ್ ಇದ್ರೆ ಅದರ ನ್ಯೂರಾನು ವೀಕ್ ಆದವು ಇದೆಲ್ಲ ಸಮಸ್ಯೆ. ಅದಾಗ್ಲಿಕ್ಕೆ ಹಲವಾರು ಕಾರಣಗಳಿವೆ, ಅವನ ತಪ್ಪಾದ ಜೀವನ ಶೈಲಿ ಮತ್ತೆ ಇನ್ನೇನು ಬೇರೆ ಬೇರೆ ಕಾರಣಗಳಿವೆ, ಬಟ್ ಅದೆಲ್ಲ ಸರಿ ಮಾಡಲಿಕ್ಕೆ ಯೋಗ ಸಹಕಾರಿ ಆಗ್ತದೆ. ಮತ್ತೆ ಸ್ಪರ್ಶ ಟಚಿಂಗ್ ಥೆರಪಿ ಆಗಿ ಹಾಗೆ ಈ ನಾಲ್ಕು ಭಾಗದ ಬ್ರೈನಿನ ಏನು ನಾಲ್ಕು ಭಾಗ ಹೇಳ್ತೀವಲ್ಲ ಅದನ್ನು ಸುಸ್ಥಿತಿ ಮಾಡಲಿಕ್ಕೆ, ಚುರುಕುತನಗೊಳ್ಳಿಕ್ಕೆ, ಆಕ್ಟಿವೇಟ್ ಆಗಲಿಕ್ಕೆ, ಬ್ರೈನ್ನ ನ್ಯೂರಾನು ಪುನಶ್ಚೇತನಗೊಳ್ಳಿಕ್ಕೆ ಧ್ಯಾನ, ಪ್ರಾಣಾಯಾಮ, ಮಂತ್ರ ಮುದ್ದೆಗಳು ಮತ್ತೆ ನಮ್ಮ ಚಕ್ರಗಳು, ಹಾಗೆ ಮುಖ್ಯವಾಗಿ ಇಲ್ಲೋದು ಚಕ್ರಗಳು. ಯಾವಾಗ ನಮ್ಮ ಚಕ್ರ ಅಂದ್ರೆ ಇದು ಸಹಸ್ರಾರ ಚಕ್ರ ಅಂತ ಹೇಳ್ತೇವೆ, ತಲೆಯ ನಡುದಲ್ಲಿ ಪೀನಿಯಲ್ ಗ್ಯಾಂಡ್, ಆ ಚಕ್ರ ಸುಸ್ಥಿತಿಯಾದ ಕೂಡಲೇ ಅವನಿಗೆ ಏಕಾಗ್ರತೆಗೆ ಎಲ್ಲ ಬಹಳ ಸಹಕಾರಿಯಾಗುತ್ತದೆ. ಈಗ ಏಕಾಗ್ರತೆಗೆ ಸಂಬಂಧಿಸಿದಂತಹ ಒಂದು ಯೋಗಾಸನ ಕೆಲವನ್ನ ಹೇಳಿ. ಹೌದು, ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ. ವಿದ್ಯಾರ್ಥಿಗಳು ಹೇಳ್ತಾರೆ, ನಾನು ಒಂದು 500 ಪುಟ ಓದಿದ್ದೇನೆ, ಓದುವಾಗ ನನಗೆ ಏಕಾಗ್ರತೆ ಬರ್ತಾ ಇಲ್ಲ, ಲೆಕ್ಚರ್ಸ್ಗಳು ಒಂದು ಅರ್ಧ ಗಂಟೆ ಪಾಠ ಮಾಡ್ತೀನಿ, ನನ್ನ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇದೆ, ಮನಸ್ಸು ಚಂಚಲ, ಅದೆಲ್ಲ ಆಗ್ತದೆ ಸಾಮಾನ್ಯ ಹೇಳ್ತಾರೆ ವಿದ್ಯಾರ್ಥಿಗಳು. ನಮಿಸೋ ದೂರವಾಣಿಯಲ್ಲಿ ತುಂಬಾ ಮಂದಿ ಕರೆ ಮಾಡಿ ಹೇಳ್ತಾರೆ, ಅಥವಾ ತರಗತಿಯಲ್ಲಿ ಹೇಳ್ತಾರೆ. ಅದಕ್ಕೆಲ್ಲ ಅವರನ್ನು ನಾವು ವೈಯಕ್ತಿಕವಾಗಿ ಇಂಟ್ರಾಕ್ಟ್ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಬೇಕಾಗುವಂತಹ ಸ್ವಲ್ಪ ಅವರಿಗೆ ಬೇಕಾಗುವ ಟಿಪ್ಸ್ ಎಲ್ಲ ಕೊಟ್ಟು ಸರಿ ಮಾಡ್ಲಿಕ್ಕಾಗುತ್ತೆ. ಮತ್ತೆ ಅವರು ಪ್ರಥಮವಾಗಿ ಆ ಮನಸ್ಸಿನ ಗೊಂದಲ ಏನು, ಮನಸ್ಸಲ್ಲಿರುವ ದೋಷಗಳು ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು. ನಾವು ಶವಾಸನ ಅಂತ ಕೊಡ್ತೀವಿ, ಶವಾಸ ಕೊಟ್ರೆ ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ, ರಿಲೀಫ್ ಆಗ್ತದೆ, ಮನಸ್ಸು ಖಾಲಿ ಆಗ್ತದೆ. ಈಗ ನಮ್ಮ ಮನಸ್ಸು ಖಾಲಿ ಇರಬೇಕು, ಒಂಥರ ಫ್ರೆಶ್ ಇರಬೇಕು. ಈಗ ನಾವು ಬೆಳಿಗ್ಗೆ ಎದ್ದ ಕೂಡಲೇ ನೋಡಿ ಫ್ರೆಶ್ ಆಗಿರ್ತೀವಿ, ಒಂಥರ ಪ್ರಫುಲ್ಲವಾಗಿರ್ತೀವಿ, ಎಂಥದ್ದು ಹೇಳಿದ ಕೂಡಲೇ ರಿಜಿಸ್ಟರ್ ಆಗ್ತದೆ, ಮುಗ್ಧ ಮನಸ್ಸಿನಾಗಿರ್ಬೇಕು. ಹಾಗೆ ಮನಸ್ಸಿಗೆ ಬೇಡದ್ದೆಲ್ಲ ಕೊಡಬಾರ್ದು, ನಮ್ಮ ಮನಸ್ಸು ನಾವು ಹೇಳಿದಂತೆ ಕೇಳಬೇಕು. ನಾವು ಹೇಳಿದಂತೆ ಕೇಳಬೇಕಾದ್ರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು, ಕ್ಲೀನ್ ಮಾಡಬೇಕು, ಪ್ಯೂರಿಫೈ ಮಾಡಬೇಕು. ಹೇಗೆ ನಾವು ಪಾತ್ರೆಯನ್ನು ಸೋಪು ಪೌಡರ್ ಹಾಕಿ ಹೊಳಪು ಬರೆಸಿ ಸ್ವಚ್ಛಗೊಳಿಸ್ತೇವಲ್ಲ, ಅದೇ ರೀತಿ ನಮ್ಮ ಮನಸ್ಸನ್ನು ಯೋಗ, ಧ್ಯಾನ, ಭಜನೆ, ಸತ್ಸಂಗ, ಆಧ್ಯಾತ್ಮಿಕ ಚಿಂತನೆ, ಆಮೇಲೆ ದಾನ ಮಾಡೋದ್ರಿಂದ ನೋಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ ಕೂಡಲೇ ಅದು ಸಹ ಮನಸ್ಸು ಶುದ್ಧ ಆಗ್ತದೆ. ಗೋದಾನ, ಆಮೇಲೆ ಗುರು ಸೇವೆ ಮಾಡಿ ಹೇಳ್ತೇವೆ, ಸಮಾಜ ಸೇವೆ ಮಾಡಿ ಹೇಳ್ತೇವೆ, ಇಂಥೆಲ್ಲ ಹಲವು ವಿಧಾನ ಇದೆ ಮನಸ್ಸನ್ನು ನಿರ್ಮಲ ಮಾಡಲಿಕ್ಕೆ. ಈ ಒಟ್ಟಾರೆಯಾಗಿ ನಮ್ಮ ಮನಸ್ಸಲ್ಲಿ ಆ ಬೇಡದ್ದು ವೇಸ್ಟೇಜ್ ಇರಬಾರ್ದು, ಅದು ಮನಸ್ಸು ಶುಚಿ ಆಗಲಿಕ್ಕೆ, ಕ್ಲೀನ್ ಆಗಲಿಕ್ಕೆ. ಅದರಲ್ಲಿ ಕೆಲವು ವಿಶೇಷವಾಗಿ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ ಹೇಳ್ತೇವೆ, ಸರಸ್ವತಿ ಮಂತ್ರ ಪಠಣ ಮಾಡಿ ಅಥವಾ ಅವರವರ ಇಷ್ಟ ದೇವರ ಮಾಡಿ ನಮ್ಮ ಬ್ರೈನ್ ಅನ್ನು ಶುಚಿಗೊಳಿಸಬೇಕು. ಟೋಟಲಿ ಹೇಳ್ತಾರೆ, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ, ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ನಾನು ಹೇಳಿದಂತೆ ನಮ್ಮ ಮನಸ್ಸು ಕೇಳಬೇಕು, ನಾನು ಹೇಳಿದಂತೆ ನಮ್ಮ ಮನಸ್ಸು ಕೇಳಿದ್ರೆ ಆಗ ನಮಗೆ ಏಕಾಗ್ರತೆ ಬರ್ತದೆ. ಮತ್ತೆ ಅವ ಒಂದು ಪಾಠ ಆಗಲಿ ಪ್ರವಚನ ಆಗಲಿ ಸ್ವಲ್ಪ ಮನಸ್ಸಿಗೆ ಅವರು ಆಜ್ಞೆ ಕೊಡ್ಬೇಕು, ನಾನೀಗ ಒಂದು ಅರ್ಧ ಗಂಟೆ ಇಂತಹ ಲೆಕ್ಚರ್ಸ್ಗಳು ಇಂತಹ ಗುರುಗಳ ಪಾಠ ಕೇಳ್ತೀನಿ ಅಥವಾ ಪ್ರವಚನ ಕೇಳಿದ್ರೆ ಅವರು ಮನಸ್ಸನ್ನು ಮುಂಚೆ ರೆಡಿ ಮಾಡಬೇಕು. ಒಂದು 5 ನಿಮಿಷ ಕೂತು ಚಿನ್ ಮುದ್ದೆ ಮಾಡಿ ದೀರ್ಘ ಉಸಿರಾಟ ಮಾಡಬೇಕು. ಈಗ ತಾವು ಹೇಳಿದಾಗೆ ಅದಕ್ಕೆ ಮುಂಜಾನೆ ಅವರು ಒಂದು ಅರ್ಧ ಗಂಟೆ ಯೋಗಾಸನಗಳಲ್ಲಿ ಶಶಾಂಕಾಸನ, ಪಾದಹಸ್ತಾಸನ, ಶಿರಸ್ಸಿಗೆ ರಕ್ತ ಸಂಚಲನೆ ಆಗುವ ಯೋಗಾಸನ ಮಾಡಬೇಕು, ಸರ್ವಾಂಗಾಸನ, ವಿದ್ಯಾರ್ಥಿಗಳು ಸಾಧ್ಯವಾದರೆ ಶಿರ್ಸಾಸನ, ತಲೆ ಕೆಳಗೆ ಕಾಲು ಮೇಲೆ, ಕಾಲಿನ ಮಲಿನ ರಕ್ತ ಹೃದಯಕ್ಕೆ ಬಂದು ರಕ್ತಿಸುತ್ತೆ, ಮತ್ತೆ ನರಮಂಡಲ ಸಚೇತಗೊಳ್ಳುತ್ತೆ, ಬ್ರೈನಿನ ನ್ಯೂರಾನ್ ಮೆದುಳಿನ ಜೀವಕೋಶಗಳು ಪುನಶ್ಚೇತಗೊಳ್ಳುವೆ, ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಆದ ಕೂಡಲೇ ಬ್ರೈನ್ ನ್ಯೂರಾನ್ ಆಕ್ಟಿವೇಟ್ ಆಗ್ತದೆ. ನಾವು ವೈಜ್ಞಾನಿಕವಾಗಿ ಈ ಯೋಗದಲ್ಲಿ ಸಾಕಷ್ಟು ಯೋಗಾಸ ಭಂಗಿಗಳಿವೆ, ಅಧೋಮುಖ ಶ್ವಾನಾಸನ ಇದೆ, ಸೇತು ಬಂಧ ಸರ್ವಾಂಗಾಸನ ಇದೆ, ಆಮೇಲೆ ಸರ್ವಾಂಗಾಸನ, ಶಿರ್ಸಾಸನ, ಅದರಲ್ಲಿ ಶಶಾಂಕಾಸನ ಒನ್ ಆಫ್ ದ ಬೆಸ್ಟ್ ಯೋಗ ಅಂತ ನನ್ನ ಅನುಭವದಲ್ಲಿ. ಸ್ವಲ್ಪ ಹೇಳಿ ಸಂಕ್ಷಿಪ್ತವಾಗಿ ಶಶಾಂಕಾಸನ ಏನು? ಶಶಾಂಕಾಸನ ಅಂದ್ರೆ ಪ್ರಥಮವಾಗಿ ವಜ್ರಾಸನ, ಮಂಡಿ ಉರಿ ಕೂತ್ಕೊಳ್ಬೇಕು, ಬೆನ್ನು ಕುತ್ತಿ ಸಾಮಾನ್ಯ ಎಲ್ಲರೂ ಎಳೆ ಪ್ರಾಯದ ಮಕ್ಕಳಿಗೆ ಮಾಡಬಹುದು, ಮಂಡಿ ಉರಿ ಕೂತ್ಕೊಳ್ಳಿ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತಿದ್ದುಕೊಂಡು ಉಸಿರನ್ನು ತೆಕ್ಕೊಂಡು ಸ್ವಲ್ಪ ಹಿಂದೆ ಬಾಗಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬೆನ್ನು ಮತ್ತೆ ತಲೆಯನ್ನು ಮುಂದಕ್ಕೆ ಬಾಗಿಸಿ ನಮ್ಮ ಹಣೆ ಭೂಮಿಗೆ ಸ್ಪರ್ಶ ಮಾಡಬೇಕು, ಅಂದ್ರೆ ಕಾರ್ಪೆಟ್ಗೆ ಏನು ಜಮಖಾನ ಹಾಕಿದ ಅಲ್ಲಿ ಬಗ್ಗಿದಾಗ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ, ಮತ್ತೆ ನಮ್ಮ ಹೃದಯದಲ್ಲಿ ಒಂದು ಅನಾಹತ ಚಕ್ರ ಇದೆ, ಅಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ, ಥೈಮಸ್ ಗ್ಲ್ಯಾಂಡಿನ ಬಿಳಿ ರಕ್ತಗಣಗಳು ಗಂಟಲಿ ಸೆಳಿತೆ, ಮತ್ತೆ ಮಿದುಳಿಗೆ ಸಂಚ. ಆವಾಗ ಏನಾಗ್ತದೆ ಅಂದ್ರೆ ಆವಾಗ ಈ ವೈರಸ್ಗಳ ಹಾವಳಿಗಳು, ಇತ್ತೀಚಿನ ಕೊರೋನಾ ಹೇಳ್ತೀವಿ, ಅದೆಲ್ಲ ವೈರಸ್ ಮಲ್ಟಿಪ್ಲೈ ಆಗುದಿಲ್ಲ. ಈಗ ಒಬ್ಬ ವ್ಯಕ್ತಿಯ ಕಾಯಿಲೆ ಇದ್ರೆ ಎಂತ ಯೋಗ ಎಂತ ಏಕಾಗ್ರತೆ ಇಲ್ಲ ಯಾವುದು ಬೇಡ ಅಂತ ಆಗ್ತದೆ. ಯಾಕಂದ್ರೆ ಈಗ ಕಾಯಿಲೆ ಸಹ ಇರಬಾರ್ದು, ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಆಗಿರ್ಲಿಕ್ಕೆ ಯೋಗ ಸಹಕಾರಿ. ಅದಕ್ಕೆ ಇಂತಹ ಆಸೆಗಳು ಮಾಡಿದಾಗ ಬಹಳಷ್ಟು ಸಹಕಾರಿ ಆಗ್ತದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು, ಈ ಮುದ್ರೆಯ ಬಗ್ಗೆ ಹೇಳಿಗ, ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯನ್ನು ಹೆಚ್ಚಿಸುವಂತಹ ಮುದ್ರೆಗಳು. ಈಗ ಈಗಾಗಲೇ ಹೇಳಿದಂತೆ ಕೆಲವೊಮ್ಮೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜಿಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಆಗ್ತಾ ಇಲ್ಲ, ಅಥವಾ ಕೆಲವು ಎಳೆಯ ಮಕ್ಕಳಿಗೆ ನಿಮ್ಮ ಪುಸ್ತಕ ಓದ್ಲಿಕ್ಕೂ ಸಹ, ಕಾಲೇಜ್ ಮಕ್ಕಳಿಗೆಲ್ಲ ಈ ಪಿ ಯು ಸಿ ಮಕ್ಕಳಿಗಂತೂ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬಹಳ ಸಮಯ ಇಲ್ಲ, ಯಾಕಂದ್ರೆ ತುಂಬಾ ಓದ್ಬೇಕು. ಈಗ ಮುಂಚಿನ ಹಾಗೆ 60-70% ಅಲ್ಲ, ಹೌದು 95-98 ಮತ್ತೆ ಎಲ್ಲ ಕಾಂಪಿಟೇಟಿವ್ ಲೈಫ್. ಮುಂಚೆ ಎಲ್ಲ ಅನತಿ ದೂರದಲ್ಲಿ ಶಾಲೆ ಇತ್ತು, ಅಂದ್ರೆ ಅವರು ಸುಮಾರು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು. ಈಗ ವಿದ್ಯಾರ್ಥಿಗಳಿಗೆ ಮನೆಯ ಬಾಗಿಲಲ್ಲಿ ಶಾಲೆ ಪಕ್ಕದಲ್ಲಿ ವಾಹನ ಇರ್ತದೆ, ಅಂದ್ರೆ ದೈಹಿಕ ಚಟುವಟಿಕೆ ತುಂಬಾ ಕಾರಣ. ಯಾವಾಗ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತದೆ, ಶಿರಸ್ಸಿಗೆ ರಕ್ತ ಸಂಚಲನ ಆಗುದಿಲ್ಲ. ಆದ ಕಾರಣ ಅವರು ಇನ್ ಕೇಸ್ ಮುದ್ದೆಗಳು ಯಾವ ಹೊತ್ತಿಗೂ ಮಾಡಬಹುದು. ಯೋಗವನ್ನು ಖಾಲಿ ಹೊಟ್ಟೆಗೆ ಮಾಡಬೇಕು, ಬೆಳಿಗ್ಗೆ ಅಥವಾ ಸಂಜೆ. ಮುದ್ರಾ ಎನಿ ಟೈಮ್ ಎನಿ ವೇರ್ ಎನಿ ಪ್ಲೇಸ್. ಅದಕ್ಕೆ ನಮ್ಮ ಬ್ರೈನಿನ ಅಧಿದೇವತೆ ನಾನು ಈಗಾಗಲೇ ಸರಸ್ವತಿ ಇದೆ. ಈ ತೋರು ಬೆರಳಿಗೆ ಹಿಪ್ಪೋ ಕ್ಯಾಂಪಸ್ ಹೇಳ್ತೇವೆ, ತೋರು ಬೆರಳು ವಾಯುತತ್ವ, ಗುರುಗ್ರಹ ಹೇಳ್ತೇವೆ, ಹೆಬ್ಬೆರಳು ಅಗ್ನಿತತ್ವ, ಮೇಷರಾಶಿ ಶುಕ್ರಗ್ರಹ. ಇಲ್ಲಿ ತೋರು ಬೆರಳು ಮತ್ತೆ ಹೆಬ್ಬೆರಳಿನ ತುದಿ ಅಂದ್ರೆ ಅಗ್ರಭಾಗ ಸ್ಪರ್ಶ ಮಾಡಿದ ಕೂಡಲೇ ನಮ್ಮ ಬ್ರೈನಿನ ನರತಂತುಗಳು ಜೋಡಣೆ ಆಗ್ತದೆ. ಈಗ ನಾನು ಹೇಗೆ ಇಲ್ಲಿ ಸ್ವಿಚ್ ಹಾಕಿದ ಕೂಡಲೇ ಲೈಟ್ ಆನ್ ಆಗ್ತದೆ, ಕರೆಂಟ್ ಇಲ್ಲಿ ಬರ್ತದೆ, ಸ್ವಿಚ್ ಆಫ್ ಆದ ಕೂಡಲೇ ಲೈಟ್ ಆಫ್ ಕರೆಂಟ್. ಅದೇ ರೀತಿ ವಿದ್ಯಾರ್ಥಿಗಳು ತೋರು ಬೆರಳು ಮತ್ತೆ ಹೆಬ್ಬೆರಳ ತುದಿ ಮೃದುವಾಗಿ ಇಟ್ಟು ಅವರ ತೊಡೆಯ ಮೇಲೆ ಇಟ್ಟುಕೊಂಡು ಸಾಧ್ಯವಾದರೆ ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ, ಐಂ ಹ್ರೀಂ ಐಂ ಹ್ರೀಂ ಓಂ ಸರಸ್ವತೈ ನಮಃ ಅಂತೇಳಿ 108 ಬಾರಿ ಹೇಳ್ಬೇಕು. ಅವರಿಗೆ ಮಂತ್ರ ಬೇಡ, ನನಗೆ ಮಂತ್ರ ಹೇಳಲಿಕ್ಕೆ ಇಷ್ಟ ಇಲ್ಲ, ಅವರ ಇಷ್ಟ ದೇವರನ್ನು ಹೇಳ್ಬೋದು. ಅಥವಾ ಉಸಿರಿನ ಕಡೆ ಗಮನ ಹರಿಸಬಹುದು. ನೋಡಿ, ಬೇರೆ ಬೇರೆ ಪ್ರಕಾರಗಳಿವೆ. ಈ ಇಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ಈ ತೋರು ಬೆರಳು ಹಿಪ್ಪೋ ಕ್ಯಾಂಪಸ್, ಹೆಬ್ಬೆರಳು ಹೈಪೋ ತೆಲಮಸ್, ಇದು ಟಚ್ ಆದ ಒಳ್ಳೆ ಶಾರ್ಟ್ ಟರ್ಮ್ ಮೆಮರಿಯಿಂದ ಲಾಂಗ್ ಟರ್ಮ್ ಶಿಫ್ಟ್ ಆಗ್ತಾ ಇರ್ತದೆ, ಅಂದ್ರೆ ಜಾಗೃತ ಮನಸ್ಸಿಂದ ಸುಪ್ತ ಮನಸ್ಸು ಶಿಫ್ಟ್ ಆಗ್ತದೆ. ಆದ ಕಾರಣ ವಿದ್ಯಾರ್ಥಿಗಳು ನನ್ನ ಪ್ರಕಾರ ಒಂದು ಡೈಲಿ ಬಿಡುವಿದ್ದಾಗ ಒಂದು 2 ನಿಮಿಷ ಮಾಡಿ ಒಂದು 1/2 ಗಂಟೆ ಹೆಚ್ಚಿನ ಮುದ್ದೆ ಮಾಡಬೇಕು. ಇದಕ್ಕಂತಲೇ ಪ್ರತ್ಯೇಕವಾಗಿ ಕೂತು ಮಾಡಬೇಕು ಅಂತ ಇಲ್ಲ, ಸುಮ್ಮನೆ ಕೂತಾಗ. ಈಗ ನಾನು ಪಾಠ ಈಗ ಪುಸ್ತಕ ಬಿಡಿಸ್ತಾ ಇದ್ದೀನಿ, ಪುಸ್ತಕ ಬಿಡಿಸಿಕೊಂಡು ಓದುವಾಗ ಹೆಚ್ಚಿನ ಮುದ್ದೆ ಮಾಡಬಹುದಲ್ಲ, ಟೇಬಲ್ ಮೇಲೆ ಇಟ್ಟು ಕೈಯನ್ನು ತೊಡೆಯ ಮೇಲೆ ಇಟ್ಟು ಚಿನ್ ಮುದ್ದೆ, ಅದು ಚಾರ್ಜ್ ಆಗ್ತಾ ಇರ್ತದೆ. ಇದು ಡೆಲ್ಲಿಯಲ್ಲಿ ಮಾನಸಿಕ ರೋಗಿಗಳಿಗೆ ಈ ಮುದ್ದೆ ಮಾಡಿ ಪ್ಲಾಸ್ಟರ್ ಆಗ್ತಾರೆ ಅಂತ. ಯಾಕಂದ್ರೆ ಅವರ ಮನಸ್ಸು ಚಂಚಲತೆ ಹೋಗಬೇಕು, ಮನಸ್ಸು ಸ್ಥಿರ ಆಗಬೇಕು, ಮನಸ್ಸು ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತ. ಈವನ್ ನೆಗೆಟಿವ್ ಥಾಟ್ಸ್ ಬಂದಾಗ್ಲಿಕ್ಕೆ ಸಹ ಹೆಚ್ಚಿನ ಮುದ್ರೆ. ಆಮೇಲೆ ಈಗ ಪರೀಕ್ಷಾ ಸಂದರ್ಭ SSLC ಪರೀಕ್ಷಾ ಇನ್ನೇನು ನಡೆಯುವುದಕ್ಕೆ ಇದೆ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಮಕ್ಕಳಿಗೆ ಒಂದು ರೀತಿಯ ನಾನು ಮಾಡಿರುವಂತಹ ಒಂದು ಪೂರ್ವ ಸಿದ್ಧತೆ ಕಡಿಮೆ ಆಯ್ತು ಅಂತಲೂ ಇರಬಹುದು, ಅಥವಾ ಒಂದು ರೀತಿಯ ಪರೀಕ್ಷಾ ಭಯ, ಎಕ್ಸಾಮ್ ಟೆನ್ಷನ್ ಅಂತ ಹೇಳ್ತಾರೆ, ಅದು ಇರ್ತದೆ. ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ಜೀರ್ಣಶಕ್ತಿ ಕಡಿಮೆ ಆಗಿರ್ತದೆ, ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ರೀತಿ ಇದನ್ನ ನಿಭಾಯಿಸಬಹುದು ಯೋಗ ಪ್ರಾಣಾಯಾಮದಲ್ಲಿ? ಹೌದು, ವಿದ್ಯಾರ್ಥಿಗಳು ಪ್ರಥಮವಾಗಿ ಅವರು ಮುಖ್ಯ ಕರ್ತವ್ಯ ವಿದ್ಯಾರ್ಚನೆ, ಜ್ಞಾನ ಸಂಪಾದನೆ. ನಾನು ಈಗ SSLC ಆಗಲಿ PUC ಆಗಲಿ ಓದ್ಬೇಕು, ನನಗೆ ಹೆಚ್ಚು ಅಂಕಗಳು ಬರಬೇಕು ಅಂತ ಅವರು ಮನಸ್ಸಲ್ಲಿ ದೃಢ ಮಾಡಿ, ಯಾಕಂದ್ರೆ ಅವರಿಗೆ ಅವರ ಪೇರೆಂಟ್ ಗಳು ಹೇಳ್ತಾ ಇರ್ತಾರೆ, ಬಟ್ ಅವರು ಸಹ ತಗೊಳ್ಬೇಕು ನನ್ನ ಮುಖ್ಯ ಕರ್ತವ್ಯ ಏನು, ವಿದ್ಯಾರ್ಚನೆ ಜ್ಞಾನ ಸಂಪಾದನೆ. ಅದಕ್ಕೋಸ್ಕರ ನಾನು ಓದ್ಬೇಕು. ಈಗ ವಿದ್ಯಾರ್ಥಿಗಳು ಓದಲೇಬೇಕು, ಅವರ ಮುಖ್ಯ ಕರ್ತವ್ಯ ಓದದೆ ಅವರಿಗೆ ಮಾರ್ಕ್ ಬರೋದಿಲ್ಲ. ಅಲ್ಲಿ ಯಾವುದೇ ಬೇಕಾದ್ರೆ ಪ್ರಶ್ನೆ ಹೇಳಿ ಎಲ್ಲದಕ್ಕೂ ಉತ್ತರ ಮನಸ್ಸಲ್ಲಿ ಇದ್ರೆ ಆಯ್ತಲ್ಲ, ಆ ಉತ್ತರ ಗೊತ್ತಿರಬೇಕಾದ್ರೆ ಅವರು ಫುಲ್ ಲೆಕ್ಚರ್ಸ್ಗಳು ಅಥವಾ ಟೀಚರ್ಸ್ ಪಾಠ ಮಾಡುವಾಗ ಫುಲ್ ಫೋಕಸ್ ಅಲ್ಲಿ ಕೇಳಬೇಕು. ಮತ್ತೆ ಕೆಲವು ವಿದ್ಯಾರ್ಥಿಗಳು ಬೈ ಬರ್ತೇ ಇರ್ತಾರೆ, ಒಂಥರ ಫೋಟೋಗ್ರಫಿ ಮೆಮೊರಿ ಆಗಿ. ಬಹುಶಃ ನೀವು ನೋಡಿರ್ಬೋದು ಕೆಲವು ಫಿಲ್ಮ್ ನೋಡಿ, ಬಹುಶಃ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ, ಡೈಲಾಗ್ ಬೈ ಡೈಲಾಗ್ ಡೆಲಿವರಿ ಮಾಡ್ತಾ ಇರ್ತಾರೆ, ಮಿಮಿಕ್ರಿ ಹಾಕಿ. ಯಾಕಂದ್ರೆ ಹೌದು, ಬೈ ಬರ್ತಿರ್ತದೆ. ಕೆಲವರಿಗೆ ಎಷ್ಟು ಓದಿರೂ ಬರೋದಿಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಹೇಳೋ ಮುದ್ದೆಗಳು, ಈಗ ಶಶಾಂಕಾಸನ, ಮತ್ತೆ ಮನಸ್ಸಿಗೆ ಒಳ್ಳೆ ಆಹಾರ ಕೊಡ್ಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ಬೇಕು ನನ್ನ ಕರ್ತವ್ಯ ಏನು, ನಾನು ಜ್ಞಾನ ಸಂಪಾದನೆ ಮಾಡುದು, ಆದಷ್ಟು ಒಳ್ಳೆಯ ಕಡೆ ಫೋಕಸ್ ಕೊಡ್ಬೇಕು, ಅದೆಲ್ಲ ಅವರ ಮನಸ್ಸಿಗೆ. ಸೊ ಪೇರೆಂಟ್ಗಳು ಹೇಳ್ಬೇಕು, ಏನು ಅವ್ರಿಗೆ ಗೊತ್ತಿರೋದಿಲ್ಲ. ತುಂಬಾ ವಿದ್ಯಾರ್ಥಿಗಳಿಗೆ ಲ್ಯಾಕ್ ಆಫ್ ನಾಲೆಜ್ ಅಂತ ಅಂದ್ರೆ ನನಗೆ ನನ್ನ ಅನುಭವ, ಈಗ ನನಗೆ ಸಹ ಕೆಲವು ನಾಲೆಜ್ ಕೊರತೆಯಿಂದಲೇ ಸಮಸ್ಯೆಗಳು. ಸುಮ್ಮನೆ ತಲೆನೋವು ಬಂದ್ರೆ ಯಾಕೆ ತಲೆನೋವು ಅಂತ ಗೊತ್ತಿಲ್ಲ, ಕಾರಣಗಳು ಹಲವಾರಿದೆ, ಅದನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ವಿದ್ಯಾರ್ಥಿಗಳ ಮುಖ್ಯ ಕರ್ತವ್ಯ ಜ್ಞಾನಾರ್ಚನೆ ಜ್ಞಾನ ಸಂಪಾದನೆ, ಅದಕ್ಕೆ ಫೋಕಸ್ ಮಾಡ್ಲಿಕ್ಕೆ ಅವರಿಗೆ ಮನೆಯಲ್ಲಿ ಹೇಳಬೇಕು ಹಿರಿಯರು. ಅವಾಗ ಮತ್ತೆ ಅದಕ್ಕೆ ಪೂರಕವಾಗಿ ಯೋಗ ಧ್ಯಾನ, ಚಿಕ್ಕ ಚಿಕ್ಕ ಧ್ಯಾನ ಮಾಡಿ. ನಾನು ಹೇಳಿದ ವಿದ್ಯಾರ್ಥಿಗಳು ದೊಡ್ಡ ಧ್ಯಾನ ಮಾಡಲೇಬಾರ್ದು, ಚಿಕ್ಕ ಚಿಕ್ಕ ಧ್ಯಾನ, ಚಿನ್ ಮುದ್ದೆ ಮಾಡಿ ಆ ಉಸಿರನ್ನು ಗಮನಿಸಬೇಕು, ನಮ್ಮ ಉಸಿರು ಮೇಲೆ ಅಲ್ಲ, ಅದು ಸಹ ಪ್ರಾಣಾಯಾಮದಲ್ಲಿ ಮಾಡಬಹುದು. ಸುಲಭ ಅಷ್ಟೇ, ಚಿನ್ ಮುದ್ದೆ ಮಾಡಿ ಕುರ್ಚಿಯಲ್ಲೇ ಕೂತ್ಕೊಂಡು ಬೆನ್ನು ಕುತ್ತಿಗೆ ನೇರ ಮಾಡಿ, ಅಥವಾ ವಜ್ರಾಸನ ಆಗದೆ ಕುರ್ಚಿಯಲ್ಲೇ ಕೂತ್ಕೊಂಡು ಬೆನ್ನು ಕುತ್ತಿಗೆ ನೇರ ಮಾಡಿ ಆ ಉಸಿರನ್ನು ಗಮನಿಸೋ ಧ್ಯಾನ. ನನ್ನ ಮನಸ್ಸನ್ನು ಒಂದೇ ವಿಷಯದ ಕಡೆಗೆ ಕೇಂದ್ರೀಕೃತಗೊಳಿಸಿದಾಗ ಮನಸ್ಸು ನಿರಾಳವಾಗ್ತದೆ, ನಿರ್ಮಳವಾಗ್ತದೆ, ನಿಶ್ಚಿಂತೆ ಆಗ್ತದೆ, ಕಾಮ್ ಆಗ್ತದೆ. ಹಾಗೆಂತ ಇಲ್ಲಿ ಮನಸ್ಸು ತುಂಬಾ ಹೊತ್ತು ಕಟ್ಟಿ ಹಾಕಬಾರ್ದು, ಅದು ಫ್ರೀ ಆಗಿರ್ಬೇಕು. ಎಲ್ಲಿ ಕಟ್ಟಿ ಹಾಕ್ಬೇಕು ಅಲ್ಲಿ ಹಾಕುವ ಒಂದು ಚಾಲನೆ ಅಂದ್ರೆ ಮನೆಯೇವ ಮನುಷ್ಯಾಣಾಂ ಕಾರಣ. ಯಾಕಂದ್ರೆ ನಮ್ಮ ಮನಸ್ಸೇ ಎಲ್ಲದಕ್ಕೂ ಸಹ, ನಾವು ಮನಸ್ಸನ್ನು ಹಿಡಿದೇ ತರಬೇಕು, ಅದಕ್ಕೆ ಇದೆಲ್ಲ ಪ್ರಯತ್ನ ಮಾಡಬೇಕು. ಹಾಗೆ ಯೋಗ, ಧ್ಯಾನ, ಭಜನೆ, ಸತ್ಸಂಗ, ದೇವಾಲಯಕ್ಕೆ ಹೋಗುದು, ಹಿರಿಯರನ್ನು ಗೌರವಿಸುವುದು, ಎಲ್ಲ ಒಳ್ಳೆಯ ಆಹಾರ ಕೊಡ್ಲಿಕ್ಕೆ ಅವ್ರಿಗೆ ಹೇಳಬೇಕು. ತಪ್ಪಾಗಿ ಈಗ ನಾನು ಕದಿಯುದು ತಪ್ಪು ಹೌದು ಅಲ್ವಾ, ಈಗ ನಾನು ಎಳೆ ಪ್ರಾಯದಲ್ಲಿ ದಾರಿಯಲ್ಲಿ ಹೋದಾಗ ಒಂದು 500 ರೂಪಾಯಿ ನೋಡಿದ್ರೆ ಕಿಸೆ ಹಾಕಿದ್ರೆ ಗೊತ್ತುಂಟು ನನ್ನ ಒಳಮನ್ಸು ಹೇಳ್ತೆ ನಾನು ಮಾಡಿದ ತಪ್ಪು ಅಂತೇಳಿ, ಅದು ಒಳಗೆ ಕೊಡಿತಾ ಇರ್ತದೆ. ಅದನ್ನ ಅವ್ರಿಗೆ ತಿಳಿ ಹೇಳ್ಬೇಕು, ನೋಡಿ ತಪ್ಪು ಯಾವುದು ಸರಿ ಯಾವುದು ಅವರಿಗೆ ಹಿರಿಯರು ಹೇಳ್ಬೇಕು, ಗುರುಗಳು ಹೇಳ್ಬೇಕು. ಅಂದ್ರೆ ಲ್ಯಾಕ್ ಆಫ್ ನಾಲೆಜ್ ಇಂದ ಅದಾಗುದು ಅಂತ ಕೆಲವರಿಗೆ. ಮತ್ತೆ ಕೆಲವೊಮ್ಮೆ ಬೇರೆ ಬೇರೆ ಪ್ರಕಾರ ಹೇಳಿವೆ, ಬೇರೆ ಬೇರೆ ಸಮಾಧಾನ ದಂಡ ಇದೆ, ಅದಾಮೇಲೆ ಸುರಿಯವರಿಗೆ ತಿಳಿ ಹೇಳಿದರೆ ಅವರು ಸರಿಯಾಗ್ತಾರೆ. ನನ್ನ ಅನುಭವದ ಮಾತುಗಳು. ಈಗ ಪರೀಕ್ಷಾ ತಯಾರಿಯ ಹಂತದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹೇಳುವಂತಹದ್ದು ಬೇರೆ ಬೇರೆ ವಿಷಯಗಳಿರ್ತವೆ, ಅವುಗಳನ್ನ ಮಿಕ್ಸ್ ಮಾಡಿ ಓದಬೇಕಾ ಅಥವಾ ಒಂದೊಂದೇ ವಿಷಯವನ್ನ 2 ಗಂಟೆ 3 ಗಂಟೆ ಓದಬೇಕಾ ಅಂತ ಹೇಳಿ. ಅಂದ್ರೆ ಅದು ಕೆಲವು ವಿದ್ಯಾರ್ಥಿಗಳದ್ದು ಹೇಳಿದಾಗ ಬೈ ಬರ್ತ್ ಅವರದ್ದು ಇರ್ತದೆ. ಕೆಲವು ವಿದ್ಯಾರ್ಥಿ ಒಂದೊಂದು ವಿಷಯವನ್ನು ತುಂಬಾ ಓದಬಾರ್ದು, ಸ್ವಲ್ಪ ಓದ್ಬೇಕು, ಓದಿ ಸ್ವಲ್ಪ ಫ್ರೀ ಇರ್ಬೇಕು, ಏನು ಓದಿದನ್ನು ಮನನ ಮಾಡ್ಬೇಕು. ಈಗ ನಾನು ಒಂದು 50 ಪುಟ ಓದುದು, ಆಮೇಲೆ ಸುಮ್ಮನೆ ಕೂತ್ಕೊಳ್ಬೇಕು ಕಣ್ಣು ಮುಚ್ಚಿ, ಆ ಓದಿದನ್ನೊಮ್ಮೆ ರಿಕಾಲ್ ಮಾಡ್ಬೇಕು, ರಿವೈಂಡ್ ಮಾಡ್ಬೇಕು, ಅವಾಗ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಅದನ್ನು ಅವರು ಅಭ್ಯಾಸ ಮಾಡ್ಬೇಕು ಎಲ್ಲವನ್ನೂ ಒಮ್ಮೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಪರೀಕ್ಷೆ 10 ಗಂಟೆಗೆ ಹೇಳುವಾಗ 9 ಗಂಟೆಗೆ ಆ ಪೇಜ್ ಅನ್ನು ಬಿಡಿಸ್ತಾ ಇರ್ತಾರೆ, ಅದು ಇಡೀ ಓದಿದ ಇಡೀ ಕನ್ಫ್ಯೂಸ್ ಆಗ್ತದೆ. ನನ್ನ ಅನುಭವದ ಪ್ರಕಾರ ನಮ್ಮ ಹಿರಿಯರು ಹೇಳ್ತಾರೆ, ಓದುದೆಲ್ಲ ನಾನು ಪ್ರಿವಿಯಸ್ ಡೇ ಎಲ್ಲ ಖಾಲಿ ಮಾಡಿ ಇಡ್ಬೇಕು, ನಾನು ಏನು ಓದ್ಲಿಕ್ಕೆ ಉಂಟು ಪರೀಕ್ಷೆಗೆ, ಏನು ನಾನು ಉತ್ತರ ಎಲ್ಲವನ್ನು ರೆಕಾರ್ಡ್ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಮತ್ತೆ ಮರುದಿವಸ ಬೆಳಿಗ್ಗೆ ಸ್ವಲ್ಪ ಬೇಕಾದ್ರೆ ಓದ್ಬೇಕು, ಮತ್ತೆ ಸುಮ್ಮನೆ ವಾಯು ವಿಹಾರ ಮಾಡುದು, ಪ್ರಕೃತಿಯನ್ನು ನೋಡುದು ಅಥವಾ ಖುಷಿಯಲ್ಲಿ ಇರುದು ಹಾಗೆ ಇರ್ಬೇಕು. ಅವಾಗ ಪುನಃ ಪುನಃ ನಾನು ಪೇಜ್ ಅನ್ನು ಬಿಡಿಸ, ಕೆಲವರು ನೋಡಿರ್ಬೋದು, ನಾನು ಎಷ್ಟೋ ಕಡೆ ನೋಡಿ ಶಾಲಾ ಹೊರಗೆ ವೆರಾಂಡದಲ್ಲಿ ಸುಮ್ಮನೆ ಪೇಜ್ ಬಿಡಿಸಾ ಇರ್ತಾರೆ, ಅದು ಹಾಲ್ ಅಲ್ಲಿ ಎಲ್ಲ ಫರ್ಗೊಟನ್ಸ್. ಹಾಗೆ ಮಾಡ್ಲೇಬಾರ್ದಂತ ನನ್ನ ಅನುಭವದ ಮಾತುಗಳು. ಜೊತೆಗೆ ಸ್ನೇಹಿತರ ಜೊತೆ ಸಂವಾದ ಮಾಡ್ಬೇಕು, ಚರ್ಚೆ ಮಾಡ್ಲಿ, ಸಂವಾದ ಮಾಡ್ಲಿ, ಅಥವಾ ಗುರುಗಳೊಟ್ಟಿಗೆ ಮಾತಾಡ್ಲಿ. ಈಗ ನಮಗೆ ವಿದ್ಯಾಭ್ಯಾಸ ಗುರುಗಳ ಕೇಳ್ಬೋದು, ಸರ್ ನನಗೆ ಇದು ಅರ್ಥ ಆಗಿಲ್ಲ. ಪ್ರಪ್ರಥಮವಾಗಿ ಅವರ ಗುರಿ ಕೇಳ್ಬೇಕು, ವಿದ್ಯಾರ್ಥಿಗಳಿಗೆ ಅದು ಫೋಕಸ್ ಮಾಡ್ಲೇಬೇಕು, ಇಲ್ಲ ಸಾಧ್ಯವೇ ಇಲ್ಲ. ಅವನು ಎಂತ ಸುಮ್ಮನೆ ಧ್ಯಾನ ಮಾಡಿ ಹೇಳಿದ್ರೆ ಶಿಕ್ಷೆ ಆಗ್ತದೆ, ಅವನ ಮನಸ್ಸನ್ನು ಸಮಯ ಸರಿ ಮಾಡಲಿಕ್ಕೆ ಟ್ರೈ ಮಾಡ್ಬೇಕು. ಆಗ್ತದೆ, ಆಗುದಿಲ್ಲ ಅಂತ ಇಲ್ಲ. ಆದ್ರೆ ಯೋಗ ಮಾತ್ರ ಅಲ್ಟಿಮೇಟ್, ಯಾಕಂದ್ರೆ ನಮ್ಮ ದೇಹದಲ್ಲಿ ಲಿಂಫ್ಯಾಟ್ ಸಿಸ್ಟಮ್ ಇದೆ, ಅದು ಆಕ್ಟಿವೇಟ್ ಆಗಬೇಕಾದ್ರೆ ದೈಹಿಕ ಚಟುವಟಿಕೆ ಬೇಕು. ಒಂದು ಜಿಮ್ ಆಗಲಿ, ಸೈಕ್ಲಿಂಗ್ ಆಗಲಿ, ಅಥವಾ ಸ್ವಿಮ್ ಆಗಲಿ, ಯೋಗ ಅಲ್ಟಿಮೇಟ್. ಯಾಕಂದ್ರೆ ಈಗ ಸನ್ಮಾನ್ಯ ಪ್ರಧಾನಮಂತ್ರಿಯವರೇ ಅದನ್ನೀಗ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದೆ. ಯಾಕಂದ್ರೆ ಈಗ ವೈಬ್ರಿಕ್ ಸ್ಟಾರ್ಟ್ ಆಗಿದೆ. ಈಗ ಭಾರತ ಸರ್ಕಾರ ಈಗ ವೈಬ್ರಿಕ್ ಅಂದ್ರೆ ಇನ್ನು ಪ್ರತಿಯೊಂದು ಕಚೇರಿಯಲ್ಲಿ ಆಫೀಸಲ್ಲೆಲ್ಲ ಎಂಡ್ ಆಗುವ ಒಂದಿಷ್ಟು ಧ್ಯಾನ ಸಣ್ಣ ಯೋಗ ಮಾಡಿಯೇ ಮನೆ ಹೋಗಬೇಕು ಅಂತಾಗಿದೆ. ಅವರ ಸಿಲೆಬಸ್ ಪಟ್ಟಿಯಾಗಿದೆ. ಯಾಕಂದ್ರೆ ಇದು ಬರ್ತದೆ ಇನ್ನೊಂದು 5-2 ವರ್ಷ ಹೋಗಲಿ, ಎಲ್ಲ ಕಚೇರಿಗಳಲ್ಲಿ. ಯಾಕಂದ್ರೆ ಈಗ ಸ್ಟ್ರೆಸ್ ಲೆವೆಲ್ ಹೈ ಆಗಿದೆ ಅಂತ ಈ ಕೊರೋನಾ ಬಂದ ಮೇಲೆ. ಆಮೇಲೆ ಬಹುಶಃ ವಿದ್ಯಾರ್ಥಿಗಳು ಹೇಳುವಂತ ಇನ್ನೊಂದು ಮಾತು ಅಂತಂದ್ರೆ, ರಾತ್ರಿ ಹೊತ್ತಿನಲ್ಲಿ ನಿದ್ರೆ ಸರಿಯಾಗಿ ಬರುವುದಿಲ್ಲ ಅಂತ ಹೇಳಿ, ಇದಕ್ಕೆ ಟೆನ್ಷನ್ ಕೂಡ ಒಂದು ಕಾರಣ ಇರಬಹುದು, ಆತಂಕವೂ ಕೂಡ ಕಾರಣ ಇರಬಹುದು. ಇದನ್ನ ನಿಭಾಯಿಸುವುದು ಹೇಗೆ, ಚೆನ್ನಾಗಿ ನಿದ್ದೆ ಮಾಡುವುದು ಹೇಗೆ ಅಂತ? ಅದು ಒಂದು ಭಯ, ಈ ವಿದ್ಯಾರ್ಥಿಗಳಿಗೆ ಭಯ ಬಂದ ಗುಳಿಯೋಗ್ತದೆ. ಈ ಭಯ, ಈಗ ಒಂದು ಭಯ ಒಂದು 20%, ಮತ್ತೆ ಅವರ ಲೀವಿಂಗ್ ಪ್ಲೇಸ್ ಸರಿ ಇಲ್ಲದ್ರು ಹಾಗಾಗ್ತದೆ, ಬ್ಯಾಡ್ ಹ್ಯಾಬಿಟ್ಸ್ ಇದಾಗ್ತದೆ, ತಪ್ಪಾದ ಆಹಾರ ಶೈಲಿ ಇದ್ರೂ ಆಗ್ತದೆ, ಮತ್ತೆ ಸಹವಾಸ ದೋಷ, ಸ್ನೇಹಿತರದ್ದು ಒಂದು ಸಹವಾಸ ಆಗ್ತದೆ, ಮತ್ತೆ ಇಮೋಷನ್ಸ್ ಅದನ್ನು ವ್ಯತ್ಯಾಸ ಆಗ್ತದೆ, ಮತ್ತೆ ಕೆಲವು ಕಾಯಿಲೆಗಳಿಂದ ಆಗ್ತದೆ. ಅದು ಏನೇ ಇಲ್ಲ, ಮತ್ತೆ ಸುಮ್ಮನೆ ಅಂತೆ ಚಿಂತೆ ಮಾಡುದು, ನನಗೆ ಪರೀಕ್ಷೆ ಭಯ ಆ ಭಯ ಅದೆಲ್ಲ. ಅದಕ್ಕೆ ಭಯ ಹೋಗ್ಲಿಕ್ಕೆ ನಾವೇನು ಮಾಡ್ತೇವೆ, ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು, ಮಧ್ಯದ ಬೆರಳು ಶನಿ ಗ್ರಹ ಅಥವಾ ಆಕಾಶ ಅಂತರಿಕ್ಷ ಮೈಂಡ್ ಮ್ಯಾನೇಜ್ಮೆಂಟ್ ಸುಲಭದಲ್ಲಿ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳಿನ ಅಗ್ರಭಾಗ ಮೃದುವಾಗಿ ಸ್ಪರ್ಶಿಸಿ ಓಂ ಹೃಷಿಕೇಶಾಯ ನಮಃ, ಓಂ ಹೃಷಿಕೇಶಾಯ ನಮಃ ಅಂತೇಳಿ ಸುಮ್ಮನೆ ಒಂದು 5-10 ನಿಮಿಷ ಪಠಣ ಮಾಡಿ, ಆವಾಗ ಅದು ನಮ್ಮ ಸ್ಪಿರಿಚುವಲ್ ಥೆರಪಿ, ಇನ್ನೊಂದು ಥೆರಪಿ. ಆವಾಗ ಭಯ ಹೋಗ್ಲಿಕ್ಕೆ ಉಳಿದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಉಳಿದು, ಆಮೇಲೆ ರೋಗಾಣು ನಾಶ. ಅಮರಕೋಶದಲ್ಲಿ ಹೃಷಿಕೇಶನಿಗೆ ಇಷ್ಟ ಅರ್ಥ ಹೇಳ್ತಾರೆ, ರೋಗಾಣು ನಾಶ, ವೈರಾಣು ನಾಶ, ವಿಷಾಣು ನಾಶ ಹೇಳ್ತಾರೆ. ಆದ ಕಾರಣ ಯಾರಿಗೆ ಭಯ ಆಗ್ತದೆ ಅವರು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಲಿ ಮನೆಯಲ್ಲಿ. ಸ್ವಲ್ಪ ನಾವೊಂಥರ ಫಿಸಿ ಕೈಯನ್ನು ಅಡ್ಡ ಹಿಡಿದು ಹೀಗೆ ಓಂ ಹೃಷಿಕೇಶಾಯ ನಮಃ, ಓಂ ಹೃಷಿಕೇಶಾಯ ನಮಃ. ಮಂತ್ರ ಬೇಡ, ಸುಮ್ಮನೆ ಮದ್ಯ ಬೇಡ. ಮದ್ಯದ್ದು ಶನಿಗೆ ಶಾಂತಿ, ಹೆಬ್ಬೆರಳು ಅಗ್ನಿ ತತ್ವ, ಇದು ಶುಕ್ರಗ್ರಹ, ಆಕಾಶ ಮದ್ಯದ ಬೇಡ. ಅದನ್ನು ಮೆತ್ತಗೆ ಹಿಡ್ಕೊಂಡು ಸುಮ್ಮನೆ ಒಂದು 10 ನಿಮಿಷ ಮಾಡಿ, ಆಗ ಮನಸ್ಸು ಕಾಮ್ ಆಗ್ತದೆ, ಮನಸ್ಸು ಚಂಚಲ ನಿವಾರಣೆ ಆಗ್ತದೆ, ಏಕಾಗ್ರತೆಗೂ ಸಹ ಒಳ್ಳೇದು, ಭಯ ಹೋಗ್ತದೆ. ಆಮೇಲೆ ಈಗ ಆ ಪರೀಕ್ಷೆಗೆ ಸಿದ್ಧತೆ ಮಾಡುವಂತಹ ವಿದ್ಯಾರ್ಥಿಗಳ ಆಹಾರ ಕ್ರಮ ಹೇಗಿರಬೇಕು ಅಂತ ಹೇಳಿ. ಹೌದು, ಇದು ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಸತ್ವಯುತವಾದ ಸಾತ್ವಿಕ ಆಹಾರ ಸೇವಿಸಿ ಹೇಳ್ತೀವಿ. ಅತಿ ಹುಳಿ, ಅತಿ ಖಾರ, ಅತಿ ಮಸಾಲೆ ಬೇಡ. ಯಾವ್ದು ಬಹಳಷ್ಟು ಮಂದಿ ಗೊತ್ತಿದೆ, ವಿಟಮಿನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಮಿನರಲ್ಸ್, ಪೋಷಕಾಂಶಗಳು ಅದು ಬೇಗ ಬೇಕು. ಯಾಕಂದ್ರೆ ಈ ಕೆಲವರಿಗೆ ಅದಾಗ ನಾನು ಹೇಳಿ ಜ್ಞಾನದ ಕೊರತೆ. ಈಗ ನನಗೆ ವಿಟಮಿನ್ B6 B12 ಕೊರತೆ, ಅದು ಸಹ ಫರ್ಗೊಟನ್ಸ್ ಆಗ್ತದೆ, ಬೇರೆ ಬೇರೆ ಸಮಸ್ಯೆ ಆಗ್ತದೆ. ಅದು ಸಹ ಒಂದು ಕಾರಣ. B12 ಇದೆ, B12 ಕಡಿಮೆ ಆದ್ರೂ ಸಮಸ್ಯೆ ಆಗ್ತದೆ. ಅದೆಲ್ಲ ಪರಿಹಾರ ಮುದ್ದೆಯಲ್ಲಿದೆ. ಯಾಕೆ ನಮ್ಮ ಹೆಬ್ಬೆರಳು ವಿಟಮಿನ್ ಇ ಹೇಳ್ತಾರೆ ನೋಡಿ, ನಮ್ಮ ಹಿರಿಯರು ಮುದ್ರಾ ಶಾಸಕಂತಲೇ. ತೋರು ಬೆರಳು ವಿಟಮಿನ್ ಎ, ಮಧ್ಯದ ಬೆರಳು ಐರನ್. ಈಗ ನನಗೆ ಐರನ್ ಕಡಿಮೆ ಆದರೆ ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳಿನ ಅಗ್ರಭಾಗ ಸ್ಪರ್ಶಿಸಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರ ಬೇಡ, ಸುಮ್ಮನೆ ಒಂದು 10 ನಿಮಿಷ ಮಾಡಿ. ಈಗ ನಾನು ಏನ್ ತಿಂದದ್ದು, ಸೊಪ್ಪು ತರಕಾರಿಗಳು, ಪಕೋಡ, ಬೋಂಡ, ಮಸಾಲೆ, ಅದರಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತದೆ ಆ ಒಂದು ಮಧ್ಯದ ಬೆರಳಿಂದ. ಆಮೇಲೆ ಉಂಗುರ ಬೆರಳು, ಅದು ವಿಟಮಿನ್ ಡಿ, ಚಿಕ್ಕ ಬೆರಳು ಸಿ. ಈ ರೀತಿ ಬೆರಳುಗಳ ಮೂಲಕ ಸಹ ನಾವು ತೆಗೊಳ್ಳೋ ಆಹಾರ ಒಳ್ಳೆ ಇರಬೇಕು. ಸತ್ವಯುತವಾದ ಸಾತ್ವಿಕ ಆಹಾರ, ವಿಟಮಿನ್ ಜೀರ್ಣ ಆಗುವ ಹಾಗೆ. ಮತ್ತೆ ಅತಿ ಹುಳಿ, ಅತಿ ಖಾರ, ಅತಿ ಮಸಾಲೆ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಸ್ವಲ್ಪ ಸಾಫ್ಟ್ ಫುಡ್ ತಗೊಳ್ಳೋದು, ಹೆವಿ ಮೀಲ್ಸ್ ಬೇಡ, ವಿಶೇಷವಾಗಿ ಪರೀಕ್ಷೆ ಟೈಮಲ್ಲಿ. ಮತ್ತೆ ಇನ್ನೊಂದು ನಾನು ಹೇಳಿದಾಗ, ಆದಷ್ಟು ಹಸಿವೆ ಯಾವಾಗಲೇ ತಿನ್ಬೇಕು. ಹಸಿವೆ ಇಲ್ಲ ತಿನ್ನಬಾರ್ದು. ತಿನ್ನುವಾಗ ತುಟಿ ಮುಚ್ಚಿ ಬಾಯಿ ಮುಚ್ಚಿರ್ಬೇಕು. ನಮ್ಮ ಬಾಯಲ್ಲಿರುವ ಲಾಲ ರಸ, ಜೊಲ್ಲು ರಸ ತುಂಬಾ ಪವರ್ಫುಲ್. ಅದು ನಾನು ಬಾಯಿ ಓಪನ್ ಮಾಡಿದ ಒಳ್ಳೆ ಬ್ರೇಕ್ ಆಗಿ ಗಾಳಿ ಹೋಗ್ತದೆ. ಆದ ಕಾರಣ ನಾನು ಆಹಾರ ಸೇವನೆ ಮಾಡುವಾಗ ಒಂದು ಹಸಿವೆ ಆಗಬೇಕು. ಹಸಿವೆ ಆದಾಗ ನಾನು ತಿನ್ನುವ ಒಳ್ಳೆಯ ಆಹಾರ, ಈಗ ನಾನು ಹೇಳಿದೆ ಪ್ರೋಟೀನ್, ವಿಟಮಿನ್, ಏನು ಮಸಾಲೆ ದೋಸೆ ಆಗಲಿ ಅಥವಾ ಒಳ್ಳೆಯ ಬೋಂಡ್ ಆಗಲಿ ಅಥವಾ ಒಳ್ಳೆಯ ಪಕೋಡ ಆಗಲಿ, ನನ್ನ ಪ್ರಕಾರ ಹಸಿವೆ ಆದಾಗ ಸಾಮಾನ್ಯ ಕೆಲವೆಲ್ಲ ತಿನ್ಬೋದು. ಈ ಬೆಂಡೆಕಾಯಿ ಒನ್ ಆಫ್ ದ ಬೆಸ್ಟ್ ತರಕಾರಿ ಅಂತೇಳಿ ಅದನ್ನು ಗ್ರಂಥಗಳೇ ಸೋಲ್. ಯಾಕಂದ್ರೆ ಅದು ಚುರುಕು, ಅದರಲ್ಲಿರುವ ಲಿಕ್ವಿಡ್, ಅದರಲ್ಲಿರುವ ಸಲೈವ ಬಹಳ ಪವರ್ಫುಲ್. ವಿದ್ಯಾರ್ಥಿಗಳು ಆ ಟೈಮಲ್ಲಿ ಬೆಂಡೆಕಾಯಿಯನ್ನು ಸಂಸ್ಕೃತಿಗೆ ಬೆಂಡಿ ಅಂತ, ಅದರ ಅಂಟು ದ್ರವ ನಮ್ಮ ಬ್ರೈನಿನ ಮೆಡೆಲ್ಲ ಮತ್ತೆ ಸೆಲೆಬ್ರಿಮೆಗೆ ಅದು ಆಕ್ಟಿವೇಟ್ ಆಗಿ ಅದು ತಕ್ಷಣ ಚುರುಕುತನ. ಕೆಲವು ವಿದ್ಯಾರ್ಥಿಗಳು ಡಲ್ ಇರ್ತಾರೆ, ಅವರಿಗೆ ಬೆಂಡೆಕಾಯಿ ಕೊಟ್ಟ ಒಳ್ಳೆ ಒಂಥರ ಚುರುಕಾಗಿ ಓಡಾಡ್ತಾ ಇರ್ತಾರೆ. ಅಂತಹ ತರಕಾರಿಗಳು, ಆಮೇಲೆ ಸಾಧ್ಯವಾದರೆ ಡ್ರೈ ಫ್ರೂಟ್ಸ್ ಅಲ್ಲಿ ಬೇರೆ ಬೇರೆ ವಾಲ್ನಟ್ಸ್ ಗಳಿದೆ, ಅಂಜೂರ ಇದೆ, ಅದೆಲ್ಲ ಆ ಟೈಮಲ್ಲಿ ಸ್ವಲ್ಪ ತಗೊಳ್ಬಹುದು. ಹಾಗೇನು ತೊಂದರೆ ಇಲ್ಲ, ತಿಂಗಳಿಗೆ ಒಂದು 2-3 ಸಲ ತಗೊಳ್ಬಹುದು. ದಾಳಿಂಬ, ಖರ್ಜೂರ ಬ್ರೈನ್ ಆಕ್ಟಿವೇಟ್ ಆಗ್ಲಿಕ್ಕೆ, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅದನ್ನೆಲ್ಲ ಯಾಕಂದ್ರೆ ತುಂಬಾ ಖರ್ಚು ಮಾಡ್ಲಿಕ್ಕೆ ಕಷ್ಟ, ಆದ್ರೂ ಆ ಟೈಮಲ್ಲಿ ಸ್ವಲ್ಪ ಬಳಸಿಕೊಳ್ಳುದು. ಹಸಿವೆ ಆದಾಗ ಅದನ್ನು ತಿನ್ನೋದು, ಹಸಿವೆ ಇಲ್ಲದೆ ತಿನ್ನಬಾರ್ದು. ಹಸಿವೆ ಇಲ್ಲದೆ ಗುಳಿ ತಿಂದ್ರೆ ಪುನಃ ಸಮಸ್ಯೆ, ಆರೋಗ್ಯ ಹಾಳಾಗ್ತದೆ. ವೆನ್ ಯು ಫೀಲ್ ಹಂಗ್ರಿ ಓನ್ಲಿ ಯು ಹ್ಯಾವ್ ಟು ಈಟ್, ನೋ ಹಂಗ್ರಿ ಡೋಂಟ್ ಈಟ್, ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿದೆ ಅದೇ. ಇನ್ನೆರಡು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಒಂದು, ಈ ಬದಲಾದಂತಹ ಒಂದು ಸನ್ನಿವೇಶದಲ್ಲಿ ಆನ್ಲೈನ್ ತರಗತಿಗಳು ನಡೀತಾ ಇವೆ. ಎಲ್ಲ ತರಗತಿ ಕ್ಲಾಸ್ ಅಲ್ಲಿ ಹೋಗಿ ಕಲಿಯುವುದಕ್ಕಿಂತ ಮನೆಯಲ್ಲೋ ಲ್ಯಾಪ್ಟಾಪ್ನಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳುವಂತಹದ್ದು, ಪಠ್ಯಕ್ರಮವನ್ನು ಅಧ್ಯಯನ ಮಾಡುವಂತಹದ್ದು. ಇನ್ನೊಂದು ವಿಚಾರ, ಯೋಗಾಸನವನ್ನು ಕೂಡ ಆನ್ಲೈನ್ ನಲ್ಲಿ ಕಲಿಯಬಹುದು ಎನ್ನುವಂತಹದ್ದು, ಈ ಎರಡು ವಿಷಯದ ಬಗ್ಗೆ ಹೇಳಿ. ಹೌದು, ಈಗ ಇದು ಒಳ್ಳೆಯ ಪ್ರಶ್ನೆ. ನಮಗೆ 2020 2020 ಕೊರೋನಾ ಮಾರ್ಚ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆಲ್ಲ ಬಂದಿದೆ, ಆಮೇಲೆ ಲಾಕ್ಡೌನ್ ಆಯಿತು. ಅವಾಗ ನಾನು ಲೈವ್ ಕ್ಲಾಸ್ ದಿವಸಕ್ಕೆ 4-5 ಮಾಡ್ತಾ ಇದ್ದೆ, ನಾನು ಉಚಿತ ಕ್ಲಾಸ್ ಮಾಡ್ತಾ ಇರೋದು. ಅವಾಗ ನಾನು ತಕ್ಷಣ ಆ ಟೈಮಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಹೇಳ್ತಾ ಇದ್ದೆ, ಸ್ವಲ್ಪ ಆನ್ಲೈನ್ ಅಲ್ಲಿ ಆರಂಭ ಮಾಡಬಹುದು, ಈ ರೀತಿಯ ಹೊಸ ಹೊಸ ವಿನೂತನ ಪ್ರಯೋಗ ಮಾಡಿ ಅಂತೇಳಿ ಈ ಒಂದು ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆ ನಮಗೂ ಯೋಗ ಸಹ ಮಾಡಬಹುದು ಅಂತ ಮಾಹಿತಿ. ನಾನು ತಕ್ಷಣ ಸ್ಟಡಿ ಮಾಡಿ ಮಾರ್ಚ್ ಎಂಡಿಗೆ ಮಾಡಿದೆ, 2020 ಮಾರ್ಚ್ ಎಂಡಿಗೆ. ಈವರೆಗೆ ದಿವಸಕ್ಕೆ 3 ಉಚಿತ ಬ್ಯಾಚ್ ಮಾಡ್ತೇನೆ, ಬೆಳಿಗ್ಗೆ 6 ಗಂಟೆಗೆ ಅಥವಾ 5:45 ಮಾಡ್ತೀನಿ, ಮತ್ತೆ 10 ಗಂಟೆಗೆ ಒಂದು ಬ್ಯಾಚ್, ಆಮೇಲೆ ಸಂಜೆ 4 ಗಂಟೆಗೆ ಆನ್ಲೈನ್. ಈ ಆನ್ಲೈನ್ ಅಲ್ಲಿ ಮಾಡ್ಬೇಕಾದಿಷ್ಟೇ. ನಾನ್ ಸಹ ಇದು ಹೇಗೆ ವರ್ಕೌಟ್ ಆಗ್ತದ, ಇದು ಸುಮ್ಮನೆ ಅರ್ಥ ಆಗ್ತದ, ಹಾಗೆಲ್ಲ ನನಗೆ ಕನ್ಫ್ಯೂಸ್. ಈಗ ನನ್ನ ಕೈಯಿಂದ ಕಲಿತ ವಿದ್ಯಾರ್ಥಿಗಳಿಗೆ ಬಹಳ ಸುಲಭ, ಯಾಕಂದ್ರೆ ಅವರಿಗೆ ನನ್ನ ಆಡಿಯೋಸ್ ಆಗ. ಆದ್ರೆ ನೂತನವಾಗಿ ಕಲಿಯೋರು ಆನ್ಲೈನ್ ತರಗತಿಯನ್ನು ಒಂದು ಸರಿ ಗಮನಿಸಬೇಕು, ಒಂದು 2 ವಾರ ಚೇರಲ್ಲಿ ಕೂತು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆದ್ರೂ ಅಥವಾ ಈಗಿನ ಲೇಟೆಸ್ಟ್ TV ನೋಡ್ಲಿಕ್ಕೆ ಆಗ್ತದೆ, ಸ್ಮಾರ್ಟ್ TV ನೋಡ್ಲಿಕ್ಕೆ ದೊಡ್ಡದಾಗಿ ಕಾಣ್ತದೆ. ಅದನ್ನೊಂದು 2 ವಾರ ಗಮನಿಸಿ ಮತ್ತೆ ಅವ್ರ ಗುರುಗಳೊಟ್ಟಿಗೆ ಸಂವಾದ ಮಾಡ್ಬೇಕು ಕ್ಲಾಸ್ ಆದ ಮೇಲೆ. ಈಗ ನಾನು ಯಾವೆಲ್ಲ ಆಸನ ಮಾಡಬೇಕು, ಆಗ ಅವ್ರು ಮಾತಾಡ್ತಾರೆ, ಅಥವಾ ಬೇಕಾದ್ರೆ 1-to-1 ನಾವು ಸಹ ತರಬೇತಿ ಕೊಡ್ತೇವೆ. ಹಾಗೆ ಮಾಡ್ತಾ ಮಾಡ್ತಾ, ಇಲ್ಲದಿದ್ರೆ ಜೊತೆಯಾಗಿ ಸೇರಿದ ಕೂಡಲೇ ಅವನ ವೈರಸ್ಗಳು ಹೇಗೆ ಬರ್ತದೆ ಅದು ಗೊತ್ತಲ್ಲ. ಆದ ಕಾರಣ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಆ ವಿದ್ಯೆ ಕಲಿಯಲೇಬೇಕು. ಯಾಕೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ನನ್ನ ಕೈಯಿಂದ ಯಾರೆಲ್ಲ ಆನ್ಲೈನ್ ಅಲ್ಲಿ ಬರ್ತಾರೆ, ಈಗ ಮಿನಿಮಮ್ ಬಹಳಷ್ಟು ಮಂದಿ ಒಂದು 50-100 ಮಂದಿ ಹೇಳ್ತಾರೆ ನಾವಿನ್ನು ಲೈಫ್ ಲಾಂಗ್ ನಿಮ್ಮ ಲೈವ್ ಕ್ಲಾಸಿಗೆ ಬರೋದಿಲ್ಲ, ನಾವು ಆನ್ಲೈನ್ ಕ್ಲಾಸಿಗೆ ಬರೋದು, ಯಾಕಂದ್ರೆ ನಮಗೆ ಟ್ರಾಫಿಕ್ ಬ್ಲಾಕ್ ಸಮಸ್ಯೆ ಇದೆ, ಡಿಸೈಡ್ ಮಾಡಬೇಕು. ನಮ್ಮ ಮನೆ ಒಂದು ಕೋಣೆನೇ, ಈಗ ನಾವೆಲ್ಲ ಚಂದ ಮಾಡಿ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿದ್ದೇವೆ. ಈ ಒಂದು ಉಡುಪಿನ ಬಗ್ಗೆ ದೊಡ್ಡ ವಿಶೇಷ ಬೇಡ, ಇರುವ ವ್ಯವಸ್ಥೆಯಲ್ಲೇ ಮಾಡಬಹುದು. ಮತ್ತೆ ನೀವು ಸಹ ನಮಗೆ ಕ್ಲಿಯರ್ ಕಾಣ್ತೀರಿ, ನೀವು ಕ್ಲೋಸ್ ಅಪ್ ಕಾಣ್ತೀರಿ. ಈಗ ಟೆಕ್ನಾಲಜಿ ಒಳ್ಳೇದಿದೆ, ಈಗ ನಾವು ಟೆಕ್ನಾಲಜಿ ತುಂಬಾ ಮೆಚ್ಚಬೇಕು. ಈಗ ಕ್ಯಾಮರಾ ಒಂದು ಬೇಕಾದಾಗ ದೊಡ್ಡದು ಮಾಡ್ಲಿಕ್ಕೆ, ಝೂಮ್ ಮಾಡ್ಲಿಕ್ಕೆ, ಹಾಗೆ ಮತ್ತೆ ನಿಮ್ಮ ಸಂವಾದ ಮಾಡಿ ನೀವೆಲ್ಲ ಉತ್ತರ ಕೊಡ್ತೀರಿ. ಆದ ಕಾರಣ ನಾನು ಹೇಳುದು ಯೋಗವನ್ನು ಆನ್ಲೈನ್ ಸಹ ಕಲಿಬೇಕು. ಅರ್ಥ ಆಗದಿರ ಒಮ್ಮೆ ಬೇಕಾದ್ರೆ ಒಂದು 2-3 ಕ್ಲಾಸ್ ಲೈವ್ ಬಂದು ಕಲಿತು ಹಾಗೆ ಸಹ ಮಾಡ್ಲಿಕ್ಕಾಗ್ತಾರೆ. ಆನ್ಲೈನ್ ಅಲ್ಲಿ ಏನಾಗ್ತದೆ, ನಾವು ಸರಿ ವಾಚ್ ಮಾಡಬೇಕು, ಗಮನಿಸಬೇಕು. ಒಂದೆರಡು ವಾರ ಆ ಉಸಿರಿನ ಗತಿ ಹೇಗೆ, ವಿನ್ಯಾಸ ಹೇಗೆಗಳು, ಪ್ರಕಾರಗಳು ಹೇಗೆಗಳು, ಎಲ್ಲ ವಾಚ್ ಮಾಡ್ತಾ ಮಾಡ್ತಾ ಮತ್ತೆ ಕ್ರಮೇಣ. ಈಗ ನನ್ನ ಎಲ್ಲ ಹೆಚ್ಚಿನ ಈಗ ಏನು ಮಾಡ್ತಾ ಇದ್ದಾರೆ ಅವರು ನನ್ನನ್ನು ನೋಡುದೇ ಇಲ್ಲ, ಅವರಿಗೆ ಆಡಿಯೋ ಆಲ್ರೆಡಿ ಕ್ಲಿಯರ್ ಆಗಿದೆ. ಅವ್ರು ಒಟ್ಟೊಟ್ಟಿಗೆ ಮಾಡಿ ನಾನು ಕೇಳ್ತಾ ಇರ್ತೀನಿ, ಮತ್ತೆ ನಾನು ಸಹ ಮಧ್ಯದಲ್ಲಿ ಏನಾದ್ರು ಡೌಟ್ ಇದೆ ಕೇಳಿ ಅಂತೇಳಿ ಆಗ ಅವ್ರು ಕೇಳ್ತಾರೆ. ಅದ ಕಾರಣ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ವಿದ್ಯೆಯನ್ನು ಕಲಿದು ಸೂಕ್ತ. ಕಷ್ಟ ಆದ್ರೆ ಲೈವ್ ಬೆಸ್ಟ್ ಅಲ್ಟಿಮೇಟ್, ಕ್ಲಾಸು ಲೈವೇ ಒಳ್ಳೇದು, ಅದ್ರ ಬಗ್ಗೆ ನಾವು ಹೇಳುದೇ ಇಲ್ಲ. ಆದ್ರೆ ಈ ಒಂದು ಕೊರೋನಾ ಹಾವಳಿ ಇರುವ ಕಾರಣ ಕಲಿಲೇಬೇಕಾಗ್ತದೆ. ನಾವು ಅವ್ರಿಗೆ ಏನ್ ಮಾಡ್ತೇವೆ, ಒಂದು ಬ್ರೋಷರ್ ಕಳಿಸ್ತೇವೆ, ಒಂದು ಉಚಿತ ಬ್ರೋಷರ್. ಇತ್ತೀಚೆಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಮತ್ತೆ ಅದಕ್ಕೆ ಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ರಿಲೀಸ್ ಮಾಡಿದೆ. ಅಂದ್ರೆ ಈ ರೀತಿ ಉಚಿತ ಆನ್ಲೈನ್ ತರಗತಿ ಭಾಗವಹಿಸಿ ನಾವು ಅದಕ್ಕೆ ಅದರಲ್ಲಿ ಯೋಗ ಎಂದರೇನು, ಯೋಗದ ನಿಯಮಗಳಿದೆ, ಒಂದು ಉಚಿತವಾದ ಬ್ರೋಷರ್ ಅನ್ನೇ ಅವರಿಗೆ ನಾವು ಕಳಿಸ್ತೇವೆ. ಮತ್ತೆ ನಾವು ಕ್ಲಾಸ್ ಅಲ್ಲಿ ಹೇಳ್ತೀವಿ, ನಮ್ಮದೇ ಆರಂಭದಲ್ಲಿ ಪ್ರಾರ್ಥನೆ, ಇಷ್ಟ ದೇವರ ಪ್ರಾರ್ಥನೆ, ಧ್ಯಾನ, ಪ್ರಾಣಾಯಾಮ, ಚಿಕ್ಕ ಮತ್ತೆ ಕೆಲವು ವ್ಯಾಯಾಮಗಳು, ಹಾಗೆ ಸೂರ್ಯ ನಮಸ್ಕಾರ, ಆಮೇಲೆ ಕೆಲವು ಆಯುಧ ಯೋಗ. ಮತ್ತೆ ನಾನಲ್ಲಿ ಪದೇ ಪದೇ ಹೇಳ್ತಾರೆ, ದಯವಿಟ್ಟು ಸೊಂಟನೋ ಬೆನ್ನೋ ಇದ್ದವರು ಮುಂದೆ ಬಗ್ಬೇಡಿ. ನಾವು ಪ್ರತಿಯೊಂದು ಆಸನದ ಕಾಂಟ್ರಾಇಂಡಿಕೇಶನ್ ಹೇಳ್ತೇವೆ, ಯಾರು ಮಾಡಬಾರದು ವಿಧಿ ನಿಷೇಧಗಳು ಅದನ್ನು ಹೇಳಲೇಬೇಕು. ಅದು ಆನ್ಲೈನ್ ಅಲ್ಲಿ ಬಹಳ ಅಗತ್ಯ. ಈ ಸೊಂಟ ನೋವು, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಮತ್ತೆ ಇನ್ನು ಬೇರೆ ಸಮಸ್ಯೆ ಬರ್ತದೆ. ಅದಕ್ಕೋಸ್ಕರ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಸರ್, ಅದು ಹೆಲ್ಪ್ ಆಗ್ತದೆ. ಕೊನೆಯ ಪ್ರಶ್ನೆ ದಿಲಂಪಡಿಯವರೇ, ಈಗ ಪರೀಕ್ಷೆಯ ದಿವಸ ಹೇಗೆ ಎದುರಿಸಬೇಕು ಅಂತ, ಯಾವ ರೀತಿ ಮಾನಸಿಕ ಸಿದ್ಧತೆ ಬೇಕು? ಒಂದು ಧೈರ್ಯ ಇರಬೇಕು, ಭಯ ಪಡ್ಲೇಬಾರ್ದು, ಎದೆಗುಂದಬಾರ್ದು. ಎಂತ ಇದ್ರು ಸಹ ನಾನು ಫೇಸ್ ಮಾಡ್ತೇನೆ, ಓದಿದ್ದು ಸಾಕು, ಎಷ್ಟು ಓದಿದ್ದೇನೆ ಅಷ್ಟನ್ನು ನಾನು ಬರೀತೇನೆ ಚಾತಿ ಇರಬೇಕು. ಪರೀಕ್ಷೆ ದಿವಸ ಬೆಳಿಗ್ಗೆ 9 ಗಂಟೆಗೆ ಓದುದು, ಅದನ್ನು ಪೇಜ್ ಮಾಡಿ ಇದ್ದದೆಲ್ಲ ಮರೆತೋಗ್ತದೆ. ಹಿಂದಿನ ದಿವಸ ತುಂಬಾ ಆದಷ್ಟು ವಿದ್ಯಾರ್ಥಿಗಳು ನನ್ನ ಅನುಭವ ಬೇಗ ಮಲಗಬೇಕು, 9-10-11 ಗಂಟೆ, ಹೆಚ್ಚು 11 ಗಂಟೆ ಅಥವಾ 9. ಈಗ ನಾವೆಲ್ಲ 9-10 ಗಂಟೆ ಮಲಗರು, ಬೆಳಿಗ್ಗೆ ಬೇಕಾದ್ರೆ 3:30-4 ಗಂಟೆ ಬೇಕಾದ್ರೆ ಹೇಳಿ. ಯಾಕಂದ್ರೆ ಸೂರ್ಯ ಉದಯಿಸುವ 2 ಗಂಟೆ ಮುಂಚೆ ಡಿವೈನ್ ರೇಸ್ ಭೂಮಿ ಬರ್ತಾ ಇದೆ. ಅದು ಅದಲ್ಲಿ ಮಾಡಿ ಎಲ್ಲ ಹಿಂದಿನ ಕಾಲ ನೋಡಿ, ನಮ್ಮ ಗೃಹಿಣಿಯವರು ಎಲ್ಲ ಬೇಗ ಬೇಗ ಇದ್ದು ಸಗಣಿ ಸಾರಿಸ್ತಾ ಇದ್ರು, ಎಲ್ಲ ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಬೆಳಿಗ್ಗೆ ಬೇಗ ಇದ್ರೆ ಎಲ್ಲಾ ಕೆಲಸ ಸುಸೂತ್ರ, ಯಾಕಂದ್ರೆ ಡಿವೈನ್ ರೇಸ್ ಇರ್ತದೆ ಸೂರ್ಯ ಉದಯಿಸುವ ಮುಂಚೆ. ಆಗ ಓದಿದೆಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಆಗ ಎಷ್ಟು ಹೊತ್ತಿ ಬೇಕಾದ್ರೂ ಕೇಳಿ ಹೇಳಲಿಕ್ಕೆ ಸುಲಭ. ಈಗ ನಾವು ಪೆನ್ನಲ್ಲಿ ಬರೆಯುವಾಗ ನನಗೆ ಅದು ಬರಬೇಕದು, ಓದಿದೆಲ್ಲ ಬರಬೇಕು. ಕೆಲವು ಓದಿರ್ತಾರೆ ಬರೆಯುವಾಗ ಬರ್ತಾ ಇಲ್ಲ, ಫರ್ಗೋಟನ್ಸ್. ಅದಕ್ಕೆ ಬೆಳಿಗ್ಗೆ ಓದಿರೋ ಒಳ್ಳೇದು. ಅದೇ ಕಾರಣ ರಾತ್ರಿ ಸ್ವಲ್ಪ ಬೇಗ 9-10 ಗಂಟೆಗೆಲ್ಲ ಮಲಗಿ ಮನಸ್ಸನ್ನು ಸ್ವಲ್ಪ ಅವರು ಮನಸ್ಸಿಗೂ ಸಂದೇಶ ಕೊಡ್ಬೇಕು, ನಾನು ಪ್ರಫುಲ್ಲವಾಗಿದ್ದೇನೆ, ದಿನೇ ದಿನೇ ನಾನು ಅಭಿವೃದ್ಧಿ ಆಗ್ತಾ ಇದ್ದೆ, ಮನಸ್ಸಿಗೆ ಅವರು ಸಂದೇಶ ಕೊಡ್ತಾ ಇದ್ದಾಗ ಸರಿ ಆಗ್ತದೆ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸಂದೇಶ, ವಿದ್ಯಾರ್ಥಿಗಳಿಗೆ ಒಂದು ಮನಸ್ಸಿಗೆ ಯಾವಾಗಲೂ ಒಳ್ಳೆ ಆಹಾರ ಕೊಡಬೇಕು. ಈಗಾಗಲೇ ನಾನು ಹೇಳಿದಂತೆ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ, ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮತ್ತೆ ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಾವು ಗೌರವ ಕೊಡಬೇಕು. ತಂದೆ ತಾಯಿಗಳೇ ನಮಗೆ ದೇವರು, ತಂದೆ ತಾಯಿಗಳು ಏನು ಹೇಳ್ತಾರೆ ಕಣ್ಣು ಮುಚ್ಚಿ ಕೇಳಬೇಕು, ಅಷ್ಟು ಮಾಡಿ ಬೇರೆ ಏನು ಬೇಡ, ಬಾಕಿ ಎಲ್ಲ ಸಕ್ಸಸ್. ಯಾಕಂದ್ರೆ ಯಾವಾಗ ಗುರುಗಳ ಆಶೀರ್ವಾದ, ಯಾವಾಗ ತಂದೆ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಸಿಕ್ಕಿದೆ, ಅವರು ಸೂಪರ್ ಆಗ್ತಾರೆ, ಶಾರ್ಪ್ ಆಗ್ತಾರೆ. ಯಾಕಂದ್ರೆ ಅವರು ಒಳ್ಳೆ ವಿಚಾರವನ್ನೇ ಹೇಳ್ತಾ ಇರ್ತಾರೆ. ಗುರುಗಳು ಅವನನ್ನು ವಾಚ್, ಯಾವ ಗುರುಗಳು ಬೈತಾರೆ ಅದರ ಅರ್ಥ ಅವನನ್ನು ರಿಫ್ರೆಶ್ ಮಾಡ್ತಾರೆ, ಅವನು ಕ್ಲೀನ್ ಆಗ್ತಾನೆ, ಅವನು ಶುಚಿ ಆಗ್ತಾನೆ, ಆ ಗುರುಗಳಿಗೆ ಅವನ ತುಂಬಾ ಪ್ರೀತಿ ಇದೆ ಅಂತ ಲೆಕ್ಕ. ನನ್ನ ಪ್ರಕಾರ ಕೆಲವೊಮ್ಮೆ ಗುರುಗಳು ಆಕ್ಟಿಂಗ್ ಕೋಪ ಮಾಡಿ ಅವ್ರು ಬೈಬೇಕು, ಬೈದಗಳು ಒಮ್ಮೆ ಹೆದರಿಕೆ ಆಗ್ತದೆ. ಈಗೆಲ್ಲ ಬಡಿದಿಲ್ಲ, ಪೆಟ್ಟುಗಳೆಲ್ಲ ಸ್ಟಾಪ್ ಆಗಿದೆ. ಕೆಲವೊಮ್ಮೆ ಸೀರಿಯಸ್ ಆಕ್ಟಿಂಗ್ ಕೋಪ ಆದ್ರೂ ಮಾಡಿ ಸರಿ ಮಾಡ್ಬೇಕು, ಯಾಕಂದ್ರೆ ಅವನಿಗೆ ನಾಲೆಜ್ ಕಮ್ಮಿಂದಾಗಿ ಹಾಗಾಗುದು. ಆ ಗುರುಗಳಿಗೆ ಹೆಚ್ಚು ಪ್ರೀತಿ ಇರ್ತದೆ, ನನ್ನ ಶಿಷ್ಯ ಇನ್ನೂ ಉತ್ತಮ ಆಗಬೇಕು, ಹೆಚ್ಚು ಅಂಕಗೊಳಿಸಬೇಕು. ಆದ ಕಾರಣ ವಿದ್ಯಾರ್ಥಿಗಳು ಒಂದು ಹಾಯಾಗಿರಿ, ಒಂದಿಷ್ಟು ಯೋಗದ ಕ್ಲಾಸಿಗೆ ಸೇರಿಕೊಳ್ಳಿ, ಯಾವುದೇ ರೀತಿ ಹೆಚ್ಚು ಧೈರ್ಯ ಕಳ್ಕೊಳ್ಬಾರ್ದು, ಭಯ ಅಂತೂ ಪಡಬೇಡಿ, ತಂದೆ ತಾಯಿಗೆ ಗೌರವ ಕೊಡಿ, ಗುರುಗಳಿಗೆ ಚೆಂದ ಮಾಡಿ ಒಂದು ನಮಸ್ತೆ ಮಾಡಿ, ಯಾಕಂದ್ರೆ ಅವರ ಆಶೀರ್ವಾದ ತಗೊಳ್ಳಿ, ಅವಾಗೆಲ್ಲವೂ ಸರಿಯಾಗ್ತದೆ ಹೇಳುತ್ತಾ ಉತ್ತಮವಾದಂತಹ ಅವಕಾಶ ನನಗೆ ಒದಗಿಸಿಕೊಂಡ ಮತ್ತೊಮ್ಮೆ ಈ ಆಕಾಶವಾಣಿಗೆ ಧನ್ಯವಾದಗಳು, ಶುಭವಾಗಲಿ. ಒಳ್ಳೆಯದು ಗೋಪಾಲಕೃಷ್ಣ ದೇಲಂಪಾಡಿಯರೇ. ವಿದ್ಯಾರ್ಥಿಗಳು ವಿಶೇಷವಾಗಿ ಪರೀಕ್ಷಾ ಸಿದ್ಧತೆಯನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಏಕಾಗ್ರತೆಯನ್ನು ಸಾಧಿಸಬೇಕು, ಯಾವ ರೀತಿ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳಬೇಕು, ಯೋಗ ಪ್ರಾಣಾಯಾಮ ಮುದ್ರೆ ಇವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಯಾವ ರೀತಿ ಉತ್ತಮವಾದಂತಹ ಒಂದು ಅಂಕವನ್ನು ಕೂಡ ಪಡಿಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಮಕ್ಕಳಲ್ಲಿ ಯೋಗ ಕಲಿಕೆ ಈ ವಿಷಯವಾಗಿ ಯೋಗ ತಜ್ಞ ಗೋಪಾಲಕೃಷ್ಣ ದೇಲಂಪಾಡಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಬಾಯಿ ಎಚ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಆದ ಮುಂದೆ ಪಡ್ಕೋ, ನಾ ಹೇಳಬಾರ ನೀನ್ ಕೈಲಿ ನೀನು ಬಡ್ಕೋ. ಹಾಡು ನೀನು ತೊಳಕು ಬಗಳಿಗೆ ನೀನು ತೊಳಕು ಹಾಡು ಯಾರು ಬ್ಯಾಡು ಬ್ಯಾಡಪ್ಪ ಕಟ್ಟ ನಡತಿ ಅರ್ಥ ನಡತಿ ಹಾಡು ಹಾಡು ಸಂದಕ ಒಂಬತ್ತು ಬಾಗಿಲ ತೂರ್ದಂದ್ರೆ ಇದೆ ಸಂದಕ ಒಂದೊಂದ ಸ್ವಾಮಾಲ ಒಂದೊಂದ ಸ್ವಾಮಾಲ ಒಂದೇ ಸೇರಿಡಲಿಲ್ಲ ಹೋಗತೇನೆ ಎಂಟು ಮಂದಿನ ಎಂಟಾರಲಿ ಅಲ್ಲ ಹೇಳು ಎಂಟು ಮಂದಿನ ಎಂಟಾರಲಿ ಅಲ್ಲ ಗಂಟೆ ಕಟ್ಟಿ ಇಟ್ಟಿದ್ದೇನೆ ಎಂಟು ಮಂದಿ ಎಂಟಾರಲಿ ಅಲ್ಲ ಗಂಟೆ ಕಟ್ಟಿ ಇಟ್ಟಿದ್ದೇನೆ ಆರು ಮಂದಿ ಅಕ್ಕ ತಂಗಿಯರು ಆರು ಮಂದಿ ಅಕ್ಕ ತಂಗಿಯರು ಮೂರು ಮಂದಿ ನೆಗೆಣ್ಯಾರು